ವಾಣಿ ಮಂಗಳೂರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಿಸಾನ್ ವಾಣಿ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಖಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದ್ದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತೆಯರು ಅಥವಾ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊತ್ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಗೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದೇ ಭೇಟಿ ನೀಡಿ. ವಾವ್, ಹೊಸ ಫ್ರಿಡ್ಜ್, ಹೊಸ ಡಿಶ್ ವಾಷರ್, ಹೊಸ ಸ್ಮಾರ್ಟ್ ಫೋನ್, ಹೊಸ ಎಸಿ, ಹೊಸ ಎಲ್ಇಡಿ ಟಿವಿ ಕೂಡ. ಏನು, ನೀವಿಬ್ರು ಲಾಟ್ರಿ ಗೆದ್ಬಿಟ್ರಾ? ಏನ್ ಕತೆ? ಅಯ್ಯೋ ಇಲ್ಲ ಇಲ್ಲ, ಹರ್ಷೋತ್ಸವಕ್ಕೆ ಹೋಗಿದ್ವಿ ಅಷ್ಟೇ. ಮತ್ತೆ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡ್ವಿ. ಆಕರ್ಷಕ ಆಫರ್ಸ್, ಕ್ಯಾಶ್ ಬ್ಯಾಕ್, ಗಿಫ್ಟ್ಸ್, ಆನ್ ಸ್ಪಾಟ್ ಫೈನಾನ್ಸಿಂಗ್ ಮತ್ತು ಇಎಂಐಸ್. ನಮ್ಗೆ ಇಷ್ಟ ಇರೋ ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ತುಂಬಾನೇ ಈಸಿ. ಹರ್ಷೋತ್ಸವ ದ ವರ್ಲ್ಡ್ ಕ್ಲಾಸ್ ಶಾಪಿಂಗ್ ಫೆಸ್ಟಿವಲ್ ಈಗ ಶುರುವಾಗಿದೆ. ಬಹಳಷ್ಟು ಪ್ರಾಡಕ್ಟ್ಸ್ ಮತ್ತು ಬ್ರ್ಯಾಂಡ್ಸ್ ಗಳಿಂದ ಆಯ್ಕೆ ಮಾಡಿ. ವಿಸಿಟ್ ಹರ್ಷ ನೌ. ಬನ್ರಿ ಹರ್ಷೋತ್ಸವಕ್ಕೆ ಹೋಗಿ ನಮ್ಮನೇನು ಟ್ರಾನ್ಸ್ಫಾರ್ಮ್ ಮಾಡೋಣ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ್ ಪುತ್ರ, ಲೋಕ ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3,600 ಸಸಿ ಐತೆ. ನರೇಗೆ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಕ್ಕಿ ಮುಡಿ ಕಟ್ಟುವ ಅನುಭವ ಕುರಿತು ಅಜಕಾರು ಪರಂಬರೆ ಬೆಟ್ಟುವಿನ ಭೋಜ ಮಡಿವಾಳ ಅವರ ಜೊತೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ. ಈಗ ಕೇಳಿ ಅಕ್ಕಿ ಮುಡಿ ಕಟ್ಟುವ ಅನುಭವ ಕುರಿತು ಅಜಕಾರು ಪರಂಬರೆ ಬೆಟ್ಟುವಿನ ಭೋಜ ಮಡಿವಾಳ ಅವರ ಜೊತೆ ಸಂದರ್ಶನ. ಶುಕ್ಲಂ ವಿಷ್ಣು ಶಶ್ವರಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯಿ ಸರ್ವ ವಿಘ್ನೋಪಶಾಂತಿ ಸಮಚರಣಂ ಸರೋಜಂ ಸಾನ ನೀಲಾಂಬುದಾಭಂ ಜಗನಿಹಿತ ಪಾಣಿಮಂಡನಂ ಮಂಡನಾನಂ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರಂ ಸದಯದಾವಲಹಾಸಂ ವಿಠಲಂ ಚಿಂತಯಾಮಿ ಶ್ರೀರಾಮಚಂದ್ರಚಡಂ ಮನಸಾ ಸ್ವಾಮಿ ಶ್ರೀರಾಮಚಂದ್ರಚಡಂ ಮೋಚಿ ಸಾಗಾಮಿ ಶ್ರೀರಾಮಚಂದ್ರಚಡಂ ಶಿರಸಾರಮಾಮಿ ಶ್ರೀರಾಮಚಂದ್ರಚಡಂ ಶರಣಂ ಪ್ರಪದ್ಯೆ ಗೋಪಾಲರತ್ನಂ ವಿನಿಕೃತಂ ಗೋಪಾಂಗನ ಯೌವನಭಾಗ್ಯರತ್ನಂ ಶ್ರೀಕೃಷ್ಣರತ್ನಂ ಶ್ರಮೌಳಿರತ್ನಂ ಭಜಾಮಿ ತಂ ಯಾದವಾವಂಶರತ್ನಂ ಪ್ರಣಿಮ್ಯ ಶಿರಸಾದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಿವಾಸುಮಾಯುಕ್ತಃ ಪಾರ್ಥಸಿದ್ಧಿ ಗಜಾನನ್ಮೋತಗಣಾಧಿಸೇವಿತಂ ಕಪಿತಜಂಬುಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಃ ವಿಘ್ನೇಶ್ವರಪಾದಪಂಕಜಂ ಏಕದಂತಂ ಸೋರ್ಪಕರ್ಣಂ ಗಜಾವಕ್ರಂ ಚತುರ್ಭುಜಂ ಪಾಶಾಂಕುಶಧರಂ ಧ್ಯಾಯೇ ಸಿದ್ಧಿವಿನಾಯಕಂ ವಕ್ರತುಂಡ ಮಹಾಕಾ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯೇ ಸರ್ವದಾ ದೇತ ಅಂಗಂ ದೇತ ವಸ್ತ್ರಂ ಮಾಯಿತೈ ಪೂಜಿತಂ ದ್ವೇತ ಗಂಧೇ ಕಿತಾಪಂ ಶುಚ್ಯೇರ್ಥಂ ಲರತ್ನಹಸ್ತಂ ದುರ್ಭಿಭಾಷಾಂ ಕೇಶ್ವಾದೃತ್ರಂ ಚಂದ್ರಮುಳೀತ್ ನೇತ್ರಂ ತ್ಯಾಂತಾರ್ಥಮೀಶಂ ಗಣಪತಿ ಮಮಲಂ ಶ್ರೀ ಸಮೇತಂ ಪ್ರಸನ್ನಂ. ಇದೀಗ ಶ್ಲೋಕ ಆಯ್ತು, ಭಜನೆ ಭಜನೆ. ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ, ಮೆಲ್ಲ ಮೆಲ್ಲನೆ ಬಂದನೆ, ಮೆಲ್ಲ ಮೆಲ್ಲನೆ ಬಂದು ಕಲ್ಲಕ್ಕೆ ಮುತ್ತಗೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಾಗೆ ಬುದ್ಧಿ ಬೇಡೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹಾಲ ಮಾರಲು ಕೂದರೆ ನಿನ್ನಯ ಕಂದ ಕಾಲಿ ಗಡ್ಡವ ಕಟ್ಟಿದ ಹಾಲ ಸುಂಕವ ಬೀಡಿ ಕೋಲನೆ ಅಡ್ಡ ಕಟ್ಟಿ ಶಾಲೆಯೊಳ ಸೆಳಕೊಂಡು ಹೇಳ ದೋಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೊಸರ ಮಾರಲು ಕೂದರೆ ನಿನ್ನಯ ಕಂದ ಹೆಸರಿನೆಂದೇಳೆ ಕೇಳಿದ ಮೊಸರ ಮಾರಲು ಕೂದರೆ ನಿನ್ನಯ ಕಂದ ಹೆಸರಿನೆಂದೇಳೆ ಕೇಳಿದ ಹಸನಾದ ಹೆಣ್ಣ ಮೇಲೆ ಕುಸುಮವ ತಂದಿಕ್ಕಿ ಸಸಿಮುಖಿಯರನ್ನೆಲ್ಲ ಮರಳು ಮಾಡಿದ ಕೃಷ್ಣ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನೋ ಕೊಂಡು ಬಂದಿರಿ ಹೋಗಿರೆ ರಂಗಯ್ಯನ ಮೇಲೆ ನೀವು ದೂರೇನೋ ಕೊಂಡು ಬಂದಿರಿ ಯೋಗೀಶ ಪುರಂದರ ವಿಠಲರಾಯನ ತೂಗಿಪಾಡಿರೇ ಬೇಗ ನಾಗಾವೇಣಿಯರೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಡೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಮೆಲ್ಲ ಮೆಲ್ಲನೆ ಬಂದನೆ ಕೇಳಿದ್ರಿ ಒಂದು ಭಜನೆ ಹಾಡನ್ನ ನೀವು ಈಗ ಕೇಳಿದ್ರಿ. ಇವರು ಕಾರ್ಕಳ ತಾಲೂಕು ಅಜೇಕಾರು ಸಮೀಪದ ಮರಣೆಯ ಪರಂಬರೆ ಬಿಟ್ಟು ಭೋಜ ಮಡಿವಾಳ ಅವರು. ಸುಮಾರು 75 ವಯಸ್ಸು. ಭಜನೆಯನ್ನ ಕಳೆದ 4-5 ದಶಕಗಳಿಂದ ನೀವು ಮಾಡಿಕೊಂಡು ಬಂದಿದ್ದೀರಿ. ಈ ಭಜನೆಯನ್ನ ಹವ್ಯಾಸವಾಗಿ ಎಷ್ಟು ಸಮಯದಿಂದ ಇಟ್ಕೊಂಡಿದ್ರಿ ನೀವು? ನಾವು ಸಣ್ಣದಿರುವಾಗ್ಲೇ ನಮ್ಮ ಅಜೇಕಾರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಭಜನೆ ಸಣ್ಣದಿರುವಾಗ ಹೇಳ್ತಿದ್ದೆವು. ಮತ್ತೆ ಮಂಡಳಿ ಆಯಿತು. ಮತ್ತೆ ಈಗ ನಾನು ಭಜನೆ ಮಂಡಳಿ ಅಧ್ಯಕ್ಷರಾಗಿ ನನ್ನ ಸಣ್ಣ ಸಣ್ಣ ಮಕ್ಕಳೆಲ್ಲ ನೀವೇ ಇರಬೇಕು ಹಿರಿಯ ಮನುಷ್ಯ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ಈ ವರ್ಷಕ್ಕೆ 37ನೇ ವರ್ಷದ್ದು ನಮ್ಮ ಭಜನೆ ಮಂಡಳಿಯಾಗಿ ಆಯಿತು. 37ನೇ ವರ್ಷ, 25 ವರ್ಷ ಆಯಿತು ನಾನು ಅಧ್ಯಕ್ಷರಾಗಿ. ಹೌದು, 37 ವರ್ಷದಲ್ಲಿ 25 ವರ್ಷ ಅಧ್ಯಕ್ಷ. ಮುಂಚೆ ಬೇರಿದ್ರು ಅಧ್ಯಕ್ಷರು, ಈಗ ನಾನೇ. ನಾನು ನನ್ಗೆ ಪ್ರಾಯ ಆಯ್ತು, ನೀವೇ ಮಕ್ಕಳೆಲ್ಲ ನೀವೇ ಯಾರಾದ್ರೂ ನಿಮ್ಮನ್ನ ಆರಿಸುವ ಅಂತ ಹೇಳಿದ್ರೆ ಆರಿಸಿ, ಯಾರು ಒಪ್ಪುದಿಲ್ಲ, ನೀವೇ ಇರ್ಬೇಕು ಅಂತ ಹೇಳ್ತಾರೆ. ಹಿರಿಯರ ಮಾರ್ಗದರ್ಶನ ಯುವಕರಿಗೆ ಬೇಕು ಬೇಕು ಬೇಕು, ಅದಕ್ಕೆ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ. ಈಗ ಮಕ್ಕಳಿಗಾಗ್ಬೋದು ಅಥವಾ ಯುವಕರಿಗಾಗ್ಬೋದು ಈ ಭಜನಾ ತರಬೇತಿ ಅಂದ್ರೆ ಹೇಗೆ ಕೊಡುವುದು? ನಮ್ಮ ತರಬೇತಿ ಏಕಲ ಮಕ್ಕಳೆಲ್ಲ, ನಾನು ಸಹ ಹೋಗಿದ್ದೇನೆ ಧರ್ಮಸ್ಥಳದಲ್ಲಿ ಎಲ್ಲ ತರಬೇತಿ ಇತ್ತು. ಹೌದು, ಧರ್ಮಸ್ಥಳಕ್ಕೆ ಹೋಗಿದ್ದೇವೆ ಒಂದೆರಡು ಸಲ. ಈಗ ಹುಡುಗರೆಲ್ಲ ಕುಣಿತ ಭಜನೆ ಎಲ್ಲ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಈಗ ಮಕ್ಕಳಿಗೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಮತ್ತೆ ಈಗ ಈ ವರ್ಷ ಒಂದು ಮಹಿಳಾ ಭಜನೆ ಮಂಡಳಿ ಕೂಡ ಆಗಿದೆ. ನಮ್ಮ ದೇವಸ್ಥಾನದ ಮುಕ್ತೇಶ್ವರ ಶಿವರಾಮ್ ಶೆಟ್ರು ಅವರಿಗೆಲ್ಲ ಯೂನಿಫಾರ್ಮ್ ಕೊಟ್ಟು ನಮಗೂ ಕೊಟ್ಟಿದ್ದಾರೆ ಗಂಡಸರಿಗೆ. ಮತ್ತೆ ಮಹಿಳಾ ಭಜನೆ ಮಂಡಳಿಗೂ ಕೂಡ ಯೂನಿಫಾರ್ಮ್ ಕೊಟ್ಟು ಎಲ್ಲ ಭಜನೆ ಎಲ್ಲ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲಿಯೇ ಮಹಿಳಾ ಭಜನೆ ಮಂಡಳಿ, ಬೇರೆಲ್ಲ ಹೊರಗೆ ಹೋಗುವುದಿಲ್ಲ ಮಹಿಳೆಯವರು. ನಾವೆಲ್ಲ ಹೊರಗೆಲ್ಲ ಮನೆ ಒಕ್ಕಲಿಗೆ ಮತ್ತೆ ಮದ್ರೆಂಗಿಗೆ ಇದಕ್ಕೆಲ್ಲ ಹೊರಗೆ ಎಲ್ಲ ಹೋಗ್ತೇವೆ. ಹೌದು, ಈಗ ಅಹೋರಾತ್ರಿ ಅಥವಾ ಇಡೀ ರಾತ್ರಿ ಭಜನೆ ಮಾಡುವಂತ ಒಂದು ಸಂದರ್ಭ ಬರುತ್ತದೆ, ಅದಕ್ಕೆ ಒಂದು ಯಾವ ರೀತಿ ಒಂದು ಪೂರ್ವ ತಯಾರಿಲ್ಲ ಬೇಕಾಗ್ತದೆ? ನಾವೆಲ್ಲ ನಮ್ಮ ದೇವಸ್ಥಾನಕ್ಕೆ ಬರುವ ಮಂಡಳಿಗೆ ಹೋದ ವರ್ಷ ಸುರುವಿಗೆ ಭಜನೆ ಆದ್ರೆ ಈ ವರ್ಷ ಲಾಸ್ಟ್ಗೆ ಅವರಿಗೆ ಕೊಡೋದು. ಒಂದು 7-8 ಮಂಡಳಿ ಬರ್ತದೆ, ಹಾಗೆ ಅಲ್ಲ ಡಿವೈಡ್ ಮಾಡಿ ಕೊಡ್ತೇವೆ. ಅಲ್ಲ, ಈಗ ಬೆಳಿಗ್ಗೆ 3-4 ಗಂಟೆಗೂ ನಿಮ್ಮ ಒಂದು ಭಜನಾ ಮಂಡಳಿಯ ಭಜನೆ ಇದೆ ಅಂತ ಇಟ್ಕೊಳ್ಳಿ, ಬೇರೆ ಊರಿಗೆ ಹೋಗ್ಬೇಕು ನೀವು, ರಾತ್ರಿ ಎಷ್ಟು ಗಂಟೆ ಹೋಗ್ತೀರಿ? ನಾವು ಹೋಗುವಾಗ ಅವರ ಟೈಮ್ ಕೇಳ್ತೇವೆ, ಅವರು ಟೈಮ್ ಹೇಳ್ತಾರೆ, ಅದು ಎಲ್ಲ ರೆಡಿ ಮಾಡಿ ಆಗ ಟೈಮ್ ಸರಿಯಾಗಿ ಹೋಗುವುದು ಉಂಟು, ಬೇಗ ಹೋಗುವುದು ಉಂಟು, ಹೋಗ್ತಾ ಇದ್ದೇವೆ. ಹೌದೌದು. ಈಗ ಕುಳಿತು ಭಜನೆ ಮಾಡುವುದಕ್ಕೂ ಕುಣಿತದ ಜೊತೆಗೆ ಭಜನೆ ಮಾಡುವುದಕ್ಕೂ ಏನ್ ವ್ಯತ್ಯಾಸ? ವ್ಯತ್ಯಾಸ ಏನಿಲ್ಲ, ಕುಣಿತ ಭಜನೆ ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಹಾಕಿ ಒಳ್ಳೆ ರೌಂಡ್ ಆಗಿ ಕುಣಿತ ಮಾಡಿ ಭಜನೆ ಹೇಳೋದು, ಕೂತುಕೊಳ್ಳೋದು ಭಜನೆ ಮಾಡುದು, ಅದು ತಾಳ ತಂಬುರಿ ಎಲ್ಲ ಹಿಡಿದು ಕೂತುಕೊಳ್ತು ಸಹ ಮಾಡ್ತೇವೆ, ಇಲ್ಲ ಅಂತ ಹೇಳಿಲ್ಲ. ಕುಣಿತ ಇದ್ರೆ ನೋಡ್ಲಿಕ್ಕೆ ಕೂಡ ಚಂದ ಚಂದ ಚಂದ ಚಂದ ಯೂನಿಫಾರ್ಮ್ ಡ್ರೆಸ್ ಇದ್ದೆ, ಯೂನಿಫಾರ್ಮ್ ಶಾಲು ಇಲ್ಲಿ ಎಲ್ಲ ಬಿಳಿ ಅವಸ್ಥೆ ಬಿಳಿ ಅಂಗಿ, ಅದರಲ್ಲಿ ವಿಷ್ಣುಮೂರ್ತಿ ಭಜನಾ ಮಂಡಳಿ ಅಂತ ಹೇಳಿ ಹೆಸರುಂಟು ಅಂಗಿಯಲ್ಲಿ. ಹೌದು, ಭಜನೆಯನ್ನ ಕಲಿಸುವುದರ ಜೊತೆಗೆ ನೀವು ದೈವ ಕೋಲದಲ್ಲಿಯೂ ಕೂಡ ಪಾಲ್ಗೊಳ್ತಾ ಇದ್ದೇನೆ. ನಮ್ಮ ಆಜಕಾರು ಕೊಣಂಬತ್ತಾಯ ಕೋಲ, ಅದಕ್ಕೆಲ್ಲ ಜೀಟಿ ಗೀಟಿ ಎಲ್ಲ ಹಿಡಿಗೆ. ಹೌದು, ಮತ್ತೆ ಮುಕ್ಕಲ್ತಿ ಕೆಲಸ ಅದು ಸಹ ಮಾಡ್ತೇನೆ ಎಲ್ಲ ಕೋಲ. ಮನೆಯಲ್ಲಿ ಎಲ್ಲ ಮನೆ ದೈವಗಳು ಇದ್ದವೆ, ಅದಕ್ಕೂ ಎಲ್ಲ ಹೇಳ್ತಾರೆ, ನಾವು ಹೋಗ್ತೇವೆ. ಹೌದು, ಈಗ ದೇವಟಿಗೆ ಅಂದ್ರೆ ಏನು ಅಂತ ಗೊತ್ತಿಲ್ಲದವರಿಗೆ ಸ್ವಲ್ಪ ಹೇಳಿ, ದೇವಟಿಗೆ ಅಂದ್ರೆ ಏನು, ಅದನ್ನ ಹೇಗೆ ಹೊತ್ತಿಸುವುದು, ಹೇಗೆ ಉಪಯೋಗಿಸೋದು? ಅದಕ್ಕೆಲ್ಲ ವಸ್ತ್ರ ಹಾಕ್ಲಿಕ್ಕೆ ನನ್ಗೆ ಪಂಚ ಜ್ಯೋಟಿಗೆ ಪಟ್ಟಿ ಆದ್ದು ಅನಂತರಾಜ್ ಬಲ್ಪುರು ಇರುವಾಗ, ನಮ್ಮ ಅಜಕ್ಕಾರ ಗರಡಿಯಲ್ಲಿ ಅಜಕ್ಕಾರ ಕುರ್ಪಾಡಿ ಗುತ್ತಿನಲ್ಲಿ ಅವರು ಇರುವಾಗ, ಅವರು ಮುಡಿಬಿದ್ರೆ ಅವರು ಅವರ ಹೆಂಡತಿ ಮನೆಯಲ್ಲಿ ಕುರ್ಪಾಡಿ ಗುತ್ತು ಅಲ್ಲಿ ಅವರು ಇರುವಾಗ ನನಗೆ ಪಂಚ ಜ್ಯೋಟಿಗೆ ಪಟ್ಟಿಯಾಗಿದೆ ನನ್ಗೆ, ಅವ್ರು ಮಾಡಿಸಿದ್ದು. ನಾನು ಪಂಚ ಜ್ಯೂಟಿಗೆ ಅಂತ ಪಟ್ಟಿ ನನ್ಗೆ, ಮತ್ತೊಂದು ಕೋಲ್ ಜ್ಯೂಟಿಗೆ ಅಂತ ಉಂಟು, ಅದು ಸಹ ಹಿಡಿಸ್ತೇನೆ. ಮತ್ತೆ ನನ್ನ ಅಳಿಯ ತಂಗಿ ಮಗ ಅವನಿಗೆ ಕೋಲ್ ಜ್ಯೂಟಿಗೆ, ನಾನು ಪಂಚ ಜ್ಯೂಟಿಗೆ ಹಿಡಿಸ್ತಾ ಇದ್ದೇನೆ. ಜೀವಟಿಗೆ ಮಾಡುದು ಹೇಗೆ? ಜ್ಯೂಟಿಗೆ ಅದು ಕಂಚಿದ್ದು ನಾವು ಮಾಡಿಸ್ಬೇಕು, ಉಡುಪಿಯಲ್ಲಿ ಐರೋಡಿ ಅಂಗಡಿಯಲ್ಲಿ ಎಲ್ಲ ಹಚ್ಚಿ ಕೊಡ್ಬೇಕು, ಅದೇ ಅಳತೆಯಲ್ಲಿ ಮಾಡಿ ಕೊಡ್ತಾರೆ. ಅದಕ್ಕೆ ನಾವೆಲ್ಲ ಇಲ್ಲಿ ಬಂದು ಅದಕ್ಕೆ ಕಡ್ಡಿ ಎಲ್ಲ ಕಬ್ಬಿಣದ ಕಡ್ಡಿಟ್ಟು ವಸ್ತ್ರ ಸುತ್ತಿ ಅದಕ್ಕೆಲ್ಲ ಟೈಟ್ ಮಾಡ್ಲಿಕ್ಕೆ ಉಂಟು, ಕಬ್ಬಿಣದ ಕಟ್ಟ ಕೆಳಗೆ ಬಿಕ್ಕಿ ಬರ್ಲಿಕ್ಕೆ ಇಲ್ಲ, ಬಾರದ ಹಾಗೆ ಎಲ್ಲ ಮಾಡ್ಲಿಕ್ಕೆ ಉಂಟು. ಅದಕ್ಕೆ ಎಣ್ಣೆ ಹಾಕುದು. ಮತ್ತೆ ಯಾವ ಎಣ್ಣೆ ಉಪಯೋಗಿಸ್ತೀರಿ? ಅದಕ್ಕೆ ಎಳ್ಳೆಣ್ಣೆ. ಎಳ್ಳೆಣ್ಣೆ? ಹೌದು. ಒಂದ್ಸರಿ ಒದ್ದೆ ಮಾಡಿದ್ರೆ ಸಾಕು? ಅದಕ್ಕೆ ಎಣ್ಣೆ ಹಾಕ್ತಾ ಇರ್ಬೇಕು, ಗುಜ್ಜನ್ಗೆ ಅಂತ ಉಂಟು ಕೈಯಲ್ಲಿ ಒಂದು ಗುಜ್ಜನಿಗೆ, ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಕೈ ಹಿಡಬೇಕು, ಅದು ಹೀಗೆ ಹಾಕಬೇಕು ಎಣ್ಣೆ. ಕಾಲು ಗಂಟೆಗೆ ಒಂದ್ಸರಿ ಹಾಕೋದು? ಅಲ್ಲ, ಒಂದು 10 ನಿಮಿಷಕ್ಕೆ ಒಮ್ಮೆ ಹಾಕ್ಬೇಕು. ಎಣ್ಣೆ ಖಾಲಿ ಆದಾಗ ತುಂಬಿಸ್ತಾ ಇರ್ಬೇಕು. ಹೌದು. ಹಾಗೆ ಈಗ ಒಂದು ದೈವ ನರ್ತನದ ಸಮಯದಲ್ಲಿ ಎಷ್ಟು ಸರಿ ಬೇಕಾಗ್ತದೆ? ಅದಕ್ಕೆ ಒಂದು ಗಂಟೆ ಒಮ್ಮೆ ಗಗ್ಗರ ಇಡುವಾಗ ಹೊತ್ತಿಸಿದ್ರೆ, ಮತ್ತೆ ಪೂವರಿ ಹಾಕೋದಂತ ಉಂಟು ಆವಾಗ, ಅದು ಆವಾಗ ಹೊತ್ತಿಸಿದ್ದು ಕೋಲ ನರ್ತನ ಸೇವೆ ಮುಗಿಯುವವರೆಗೂ ಹಿಡ್ಲಿಕ್ಕೆ ಉಂಟು. ಈಗಲೂ ಕೂಡ ಇದು ಮಾಡ್ತೀರಾ ನೀವು? ಹೌದು, ಮಾಡ್ತಾ ಇದ್ದೇನೆ. ಈಗ ನನ್ಗೆ ನನ್ನ ಮಗನಿಗೆ ನಾನು ಅದನ್ನು ಹಚ್ಚಿ ಬೆಂಕಿ ಹಚ್ಚಿ ಕೊಡುವುದು ಅವನ ಹತ್ರ, ನಿಮ್ಮ ಪರವಾಗಿ ಅವನು ಹಿಡಿಯುವುದು, ಅವನ ಹಿಡಿಯುವುದು ಹಾಗೆ. ಹೌದು. ಆಮೇಲೆ ಭೋಜ ಮಡಿವಾಳಿಯವರೇ, ನೀವು ಭಜನೆ ಮಾಡ್ತೀರಿ, ದೈವನದಲ್ಲಿ ದೀವಟಿಕೆಯನ್ನ ಹಿಡಿತೀರಿ, ಜೊತೆಗೆ ಸಾಂಪ್ರದಾಯಿಕವಾಗಿ ನೀವು ಮಾಡಿಕೊಂಡು ಬಂದಿರುವಂತಹದ್ದು ಅಕ್ಕಿಯನ್ನ ಮುಡಿ ಕಟ್ಟುವಂತಹದ್ದು, ಎಷ್ಟು ವರ್ಷದ ಅನುಭವ ಇದೆ? ನನ್ಗೆ ನಾನು 15 ವರ್ಷಕ್ಕೆ ಪ್ರಾರಂಭ ಮಾಡಿದ್ದೇನೆ. ನನ್ನ 60 ವರ್ಷ ಮೇಲೆ ಈಗ 75 ವರ್ಷ ಆಯ್ತು. ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಎಲ್ಲ ನಮ್ಮ ಅಜಕ್ಕಾರಿಗೂ ಕಾರ್ಕಳ ಮತ್ತೆ ಇಲ್ಲಿ ಕೆಲವು ಕಡೆ ಎಲ್ಲ ಹೋಗ್ತಿದ್ದೆ ಮುಡಿ ಕಟ್ಟುವ ಕೆಲಸ. ಅವಾಗ ಏತದಲ್ಲಿ ನೀರು ಇದು ಏತ ಇತ್ತು, ನಾವು ಕೊಳಕ್ಕೆ ಗದ್ದೆ ಮಾಡ್ತಿದ್ದೇವೆ, ಅದಕ್ಕೆಲ್ಲ ಎಲ್ಲ ಅದ್ರದ್ದು ಕಷ್ಟ ಎಲ್ಲ ಈಗ ಹೇಳಿದ್ರೆ ಪ್ರಯೋಜನ ಇಲ್ಲ, ಈಗ ಅವರಿಗೆ ಇದು ಕತೆ ಹೇಳುದು ಅಂತ ಹೇಳ್ತಾರೆ. ಈಗ ಅಕ್ಕಿ ಮುಡಿ ಕಟ್ಟುವ ಪೂರ್ವ ಸಿದ್ಧತೆ ಬಗ್ಗೆ ಹೇಳಿ. ಅದು ಅಕ್ಕಿ ಮುಡಿ ನಾವು ಈಗ ಸ್ವಲ್ಪ ಸಣ್ಣದು ಮಾಡುವುದು, ಅದೆಲ್ಲ ತಕೊಂಡು ಹೋಗ್ಲಿಕ್ಕೆ ಮುಂಚಿನ ಅವ್ರಿಗೆ 42 ಸೇರಿದ ಅಕ್ಕಿ ಮುಡಿ ಆಗಬೇಕಿತ್ತು. ಈಗ ಅಷ್ಟು ಉದ್ದದ್ದು ಹುಲ್ಲು ಸಹ ಸಿಗುವುದಿಲ್ಲ, ಸಣ್ಣ ಜಿಡ್ಡ ಭತ್ತ ಮಾಡುವುದು. ಅದಕ್ಕೆ 10, 15, 25 ಕೆಜಿ ಇದ್ದು ಅದಕ್ಕಿಂತ ಮೇಲೆ ಇದ್ದು ಕಟ್ಟಲಿಕ್ಕೆ ಹುಲ್ಲು ಉದ್ದ ಸಾಕಾಗುದಿಲ್ಲ, ಹುಲ್ಲಿದ್ದು ಹಗ್ಗ ಸುರಿಕೆ ಮಾಡಬೇಕು, ಹಗ್ಗ ಮಾಡಬೇಕು, ಮತ್ತೆ ಆ ಹುಲ್ಲಿದ್ದು ಕಲ್ಲೆ ಮಾಡಿ ಅದಕ್ಕೆ ಬಾಳೆ ಹಗ್ಗದೊಂದು ಉರುಟಿದ್ದು ಕಲ್ಲೆ ಹಗ್ಗದ್ದು ಅದು ಮಾಡಿ ಅದಕ್ಕೆ ಎಲ್ಲ ಹುಲ್ಲು ಬಿಡಿಸಿ ಅದಕ್ಕೆಲ್ಲ ಹುಲ್ಲು ಹಾಕಿ ಅದಕ್ಕೆ ಸ್ವಲ್ಪ ಅದನ್ನ ಏರಿಸಿ ಮತ್ತೆ ಅಕ್ಕಿ ಹಾಕಿ ಸುತ್ತ ಬಾಳೆ ಹಗ್ಗ ಹಾಕಿ ಮತ್ತೆ ನೀಟಕ್ಕೆ ಪುನಃ ಬೈ ಹುಲ್ಲದ್ದು ಹಗ್ಗ ಇದೆಲ್ಲ ಹಾಕಿ ಮುಡಿಯುವಂತ ಚಂದ ಆಗ್ತದೆ. ಈಗ ಮಾಡುದು 20-25 ಕಿಲೋ. ಇಪ್ಪತ್ತೈದು ಕಿಲೋ? ಹೌದು. ಎಷ್ಟು ಸೇರ್ ಲೆಕ್ಕದಲ್ಲಿ? ಆದ್ರೆ ಸೇರ್ ಲೆಕ್ಕದಲ್ಲಿ ಒಂದು 25 ಕಿಲೋ ಅಂದ್ರೆ 26 ಸೇರ್ ಆಗ್ತದೆ. ಹೌದೌದೌದು. ಹಾಗೆ ಈ ಮುಡಿ ಕಟ್ಟುವ ಉದ್ದೇಶ ಏನು? ಮುಡಿ ಕಟ್ಟುವ ಉದ್ದೇಶ ಮುಂಚೆ ಎಲ್ಲ ನೋಡಿ, ಒಂದು ಗದ್ದೆ ನಾಟಿಯಾಗಿ ಒಂದು ಬೆಳೆ ಹೇಳುವ ಒಂದು ಪದ್ಧತಿ ಇತ್ತು ಆವಾಗ, ಅನಾದಿ ಕಾಲದಲ್ಲಿ ಇತ್ತು ಇದು ಮುಡಿ. ದನಿಗಳಿಗೆ ಏಣಿ ಕೊಡುವುದಾದ್ರೆ ಇಷ್ಟು ಮುಡಿ ಅಂತ ಮತ್ತೆ ಗದ್ದೆಯ ಲೆಕ್ಕಾಚಾರ ಕೂಡ ಹಾಗಿದೆ, 10 ಮುಡಿ ಗದ್ದೆ 20 ಮುಡಿ ಗದ್ದೆ ಅದು ಹೌದು, ಹೀಗೆಲ್ಲ ಇತ್ತು. ಮತ್ತೆ ಇದು ಬೈದರ್ಗಳಿಗೆ ಅದು ಕುಂಟು ಭತ್ತ ಅಂತ ಹೇಳಿ ಕುಂಟು ಇದು ಭತ್ತ ಹಾಕಿ ಮುಡಿ ಕಟ್ಟಿ ಕೊಡುವ ಪದ್ಧತಿ. ಅವರಿಗೆ ಕಾರ್ತಿದ್ದೇ ಭತ್ತ ಹಾಕ್ಬೇಕು, ಸುಗ್ಗಿದ್ದಾಗುದಿಲ್ಲ ಬೈದರ್ಗಳಿಗೆ. ಸುಗ್ಗಿದ್ದು ಕೊಯ್ಲು ಆಗೋಕ್ಕಿಂತ ಮುಂಚೆ ಆ ಹಗಲ್ ಪನ್ಯಾರ ಅಂತ ಹೇಳಿ ಮಾಡ್ತಿದ್ರು, ಅದು ಸುಗ್ಗಿಗೆ ಗದ್ದೆ ಕೊಯ್ಕಿಂತ ಮುಂಚೆ ಆಗ್ಬೇಕು. ಸುಗ್ಗಿದ್ದು ಬೈ ಭತ್ತ ಮನೆ ಬರ್ಲಿಕ್ಕಿಲ್ಲ ಅಷ್ಟು ಅದು ಶುದ್ಧಾಚಾರದಲ್ಲಿ. ಅವರಿಗೆ ಸುಗ್ಗಿದ್ದು ಬಹಳ ವಿರೋಧ ಬೈದರ್ಗಳ ಕೂಡಿನವರಿಗೆ. ಈಗ ಹಳೆಯ ಲೆಕ್ಕಾಚಾರದಲ್ಲಿ ಹೇಳಿ, ಒಂದು ಎಕರೆ ಪ್ರದೇಶದಲ್ಲಿ ಭತ್ತ ಕೃಷಿ ಮಾಡುವುದಿದ್ರೆ ಎಷ್ಟು ಮುಡಿ ಭತ್ತ ಲೆಕ್ಕ? ಒಂದು ಎಕರೆದಲ್ಲಿ ನಮ್ಮ ಇಲ್ಲಿ ಸ್ವಲ್ಪ ಕಮ್ಮಿ, ಒಂದು ಹೆಚ್ಚು ಅಂದ್ರೆ ಒಂದು 28-30 ಮುಡಿ ಅಕ್ಕಿ ಆಗ್ತದೆ ಒಂದು ಎಕರೆಯಲ್ಲಿ. ಹೌದು, ಈಗಿನ ಲೆಕ್ಕಾಚಾರ ಇನ್ನು ಕಮ್ಮಿ ಕಮ್ಮಿ ಕಮ್ಮಿ. ಈಗ ಚಿಕ್ಕ ಲೆಕ್ಕಾಚಾರ ಸ್ವಲ್ಪ ಕಡಿಮೆ, ಒಂದು 25-20 ಆಗ್ತದೆ. ಹೌದು ಹೌದು. ಈಗ ಮುಡಿ ಕಟ್ಟಲಿಕ್ಕೆ ಎಲ್ಲ ರೀತಿಯ ಭತ್ತವೂ ಕೂಡ ಆಗ್ತದೋ ಅಥವಾ ಏನಾದ್ರೂ ನಿರ್ದಿಷ್ಟವಾಗಿ ಯಾವ್ದು? ಯಾವ್ದು ಸಾಕ್ತದೆ, ಭತ್ತ ಸಾಕ್ತದೆ, ಅಕ್ಕಿ ಸಹ, ಬೆಳ್ತಿಗೆ, ಬ್ರಾಹ್ಮಣದ್ದು, ಉಪನಯನಕ್ಕೆ, ಇದಕ್ಕೆಲ್ಲ ಮುಡಿಯಲ್ಲಿ ಕೂರಿಸ್ಲಿಕ್ಕೆ ಉಂಟು ಮದ್ಮಗನನ್ನು ಉಪನಯನದ್ದು. ಅದಕ್ಕೆ ಮುಡಿಯಲ್ಲಿ ಕೂರಿಸಿ ಎಲ್ಲ ಕ್ರಮ ಉಂಟು. ಅದು ಹೊರೆ ಹೊತ್ಕೊಂಡು ಎಲ್ಲ ಹೋಗ್ಲಿಕ್ಕೆ ಉಂಟು, ಜಿಬ್ಬಣ್ಣ ಹೋಗುದಂತ ಆ ಮುಡಿಯನ್ನು ಹೊತ್ಕೊಂಡು ಹೋಗ್ಬೇಕು, ಹೀಗೆಲ್ಲ ಕ್ರಮ ಉಂಟು. ಮತ್ತೆ ಮನೆ ಮಕ್ಕಳಿಗೆ ಮನೆ ಒಕ್ಕಲುವಾಗ ಮನೆ ತುಂಬಿಸುವಾಗ ಅದನ್ನು ತಗೊಂಡ್ ಬರ್ಲಿಕ್ಕೆ, ಹೀಗೆಲ್ಲ. ಭತ್ತದ ಕೃಷಿಯನ್ನು ಕೂಡ ನೀವು ಮಾಡ್ಕೊಂಡು ಬಂದಂತ, ಇದರ ಬಗ್ಗೆ ಹೇಳಿ. ಭತ್ತದ ಕೃಷಿ ನಾವು ಮುಂಚೆ 2 ಬೆಳೆ ಮಾಡ್ತಿದ್ದೇವೆ, ಸುಗ್ಗಿ ಕಾರ್ತಿ. ಈಗ ಕಾರ್ತಿ ಒಂದೇ ಬೆಳೆ ಮಾಡುದು, ಅದು ಕದ್ರು ಕಟ್ಟಲಿಕ್ಕೆ ಉಂಟು, ಸುಗ್ಗಿದ್ದು ಕದ್ರು ಕಟ್ಟಲಿಕ್ಕೆ ಆಗುದಿಲ್ಲ. ಕಾರ್ತಿದ್ದು ನಮ್ಮ ಜಾಗದಲ್ಲಿ ಲೆಕ್ಕೆಸಿರಿ ದೈವ ಉಂಟು, ಅದಕ್ಕೆಲ್ಲ ಕದ್ರು ಮನೆಯ ದೈವಗಳಿಗೆ ಎಲ್ಲ ಕಾರ್ತಿದ್ದು ಕದ್ರು ಆಗ್ಬೇಕು, ಸುಗ್ಗಿದ್ದು ಆಗುದಿಲ್ಲ. ಅದಕ್ಕೆ ನಾವು ಕಾರ್ತಿದ್ದೇ ಮಾಡುದು, ಕಾರ್ತಿ ಒಂದು ಬೆಳೆ ಮಾಡುದು, ಊಟಕ್ಕೆ ಸಾಕಾಗ್ತದೆ. ಮತ್ತೆ ಅದರಲ್ಲಿ ಈಗ ಸಾವುಗಳಿ ಕಂಡೋಟೆ ಖರ್ಚಾಗ್ತದೆ, ಅದರಲ್ಲಿ ಒಂದು ಊಟಕ್ಕಾದ್ರೂ ನಮ್ಮ ಮನೆ ಭೂಮಿ ಇದ್ದೇ ಭತ್ತ ಬೇಕು ಅಂದ್ರೆ ಅಕ್ಕಿ ಹಾಗೆ ಸಾಗುವಳಿ ಮಾಡೋದು. ಯಾವ ತಳಿ ಭತ್ತ ಉಂಟು ಇವಾಗ ನಮ್ಮ ಹತ್ರ? ಎಂಪೋರಿ ಎಂಪೋರ್ ಮಾಡೋದು ಕಾರ್ತಿಗೆ, ನಮ್ಮ ಬಯಲ್ಗದ್ದೆ ಅದಕ್ಕೆ ಎಂಪೋರೇ ಆಗುದು. ಮತ್ತೆ ಇದೆಲ್ಲ ಆಗುದಿಲ್ಲ, ಕಜೆ ಜಯ ಇದೆಲ್ಲ ಆಗುದಿಲ್ಲ, ಇದಕ್ಕೆ ಎಂಪೋರ್ ಆದ್ರೆ ಬೀಳುದಿಲ್ಲ. ಹೌದು, ಅದಕ್ಕೆ ಈಗ ಮೊದಲೆಲ್ಲ ನೇಜಿ ಮಾಡಿ ನಾಟಿ ಮಾಡ್ತಾ ಇದ್ರಲ್ಲ, ಈಗ ಕೂಡ ಅದೇ ಉಂಟ? ಈಗ ಮುಂಚೆ ಎಲ್ಲ ನೇಜಿ ದೊಡ್ಡ ಇದು ಕುಟ್ಟಿಗಾಯಮೆ ಇದೆಲ್ಲ ದೊಡ್ಡ ಬಿದೆ ಎತ್ತರ ಹುಲ್ಲಾಗುದು ಅದೆಲ್ಲ ಬೀಳುದು ಎಲ್ಲ ಕೆಸರಲ್ಲಿ ಕೌಚಿ ಹೋಗ್ತಿತ್ತು. ಈಗೆಲ್ಲ ಈಗ ಸಣ್ಣ ತಳಿ ಆದ್ರೆ ಅದು ಬೀಳುದಿಲ್ಲ, ಅದಕ್ಕೆ ನಾವು ಎಂಪೋರೇ ಮಾಡೋದು. ಹೌದು. ಆಮೇಲೆ ಇದಕ್ಕೆ ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಿ? ಗೊಬ್ಬರ ಎಲ್ಲ ನಾವು ಹಟ್ಟಿ ಗೊಬ್ಬರ ಹಾಕ್ತೇವೆ, ಮತ್ತೆ ಏನಾದ್ರು ಸ್ವಲ್ಪ ಹೌದು ಸಗಣಿ ಗೊಬ್ಬರ ಹಟ್ಟಿದ್ದು, ಅದೆಲ್ಲ ನಾವು ಸೊಪ್ಪು ಹಾಕ್ತೇವೆ ಹಟ್ಟಿಗೆ, ಅದೇ ಹಟ್ಟಿ ಗೊಬ್ಬರ ಎಲ್ಲ ಹಾಕ್ತೇವೆ. ಮತ್ತೆ ಸ್ವಲ್ಪ ಒಂದು ಸಲ 2 ಸಲ ಇದು ಸರ್ಕಾರಿ ಗೊಬ್ಬರ ಸ್ವಲ್ಪ ಸ್ವಲ್ಪ ಹಾಕೋದು, ಹಟ್ಟಿ ಗೊಬ್ಬರವೇ ಜಾಸ್ತಿ ಹಾಕೋದು. ಈಗ ನೇರವಾಗಿ ಬಿತ್ತನೆ ಮಾಡ್ತೀರೋ ನೇಜಿ ಮಾಡಿ ಮಾಡ್ತೀರಾ? ನೇಜಿ ನಾವು ಈಗ ಮುಂಚೆ ಎಲ್ಲ ಗದ್ದೆಯಲ್ಲಿ ನೇಜಿ ಹಾಕುದು, ಅದಕ್ಕೆ ಅದನ್ನು ತೆಗಿಲಿಕ್ಕೆ ಜನ ಇದರ ತುಂಬಾ ಜನ ಬೇಕು, ಅದು ಗದ್ದೆಗೆ ಹೊರಿಲಿಕ್ಕೆ ಕೆಲವು ಗಂಡಸರು ಬೇಕು. ಈಗ ಹಾಗಲ್ಲ, ಈಗ ಅಂಗಳದಲ್ಲಿ ಪ್ಲಾಸ್ಟಿಕ್ ಹಾಕಿ ಚಾಪೆ ನೇಜಿ ಚಾಪೆ ನೇಜ್ ಮಾಡುದು. ಹೇಗೆ ಮಾಡ್ತೀರಿ ಹೇಳಿ ಚಾಪೆ ನೇಜ್? ಅದು ಚಾಪೆ ನೇಜ್ ನಾವು ಭತ್ತ ನಮ್ಮ ಒಳ್ಳೆ ಬೀಜ ಆರಿಸಿ ಅದನ್ನು ಮುಡಿ ಇದು ಗೋಣಿಯಲ್ಲಿ ಹಾಕಿ ಪೌಡರ್ಗೆ ಏನಾದ್ರು ಹಾಕಿ ಇಡ್ತೇವೆ. ಮತ್ತೆ ಅದನ್ನು ತೆಗೆದು ಕೃಷಿ ಇಲಾಖೆ ಅವರು ಹೇಳಿದ್ದು ನನಗೆ, ಅದು ಹೀಗೆ ಹೀಗೆ ಮಾಡುತ್ತೆ, ಅದನ್ನು ಸ್ವಲ್ಪ ನೀರಿಗೆ ಉಪ್ಪು ಹಾಕುದು. ಹೌದು, ಒಂದು ಉಪ್ಪು 4 ಪ್ರಮಾಣ ನೀರು ಅದು ಹಾಕಿ ಅದಕ್ಕೆ ಭತ್ತ ಹಾಕುದು. ಅದರ ಜಲ್ಲ ಭತ್ತ ಮೇಲೆ ಬರ್ತದೆ, ಅದನ್ನೆಲ್ಲ ತೆಗೆದು ಮತ್ತೆ ಎಲ್ಲ ಹಟ್ಟಿ ಗೊಬ್ಬರದ ಹುಡಿ ಹಾಕಿ ಅಂಗಳದಲ್ಲಿ ಪ್ಲಾಸ್ಟಿಕ್ ಮೇಲೆ ಒಮ್ಮೆ ಅಡಿಗೆ ಇದು ಹಾಕುದು ಮೊದಲು, ಅದ್ರ ಮೇಲೆ ಬೀಜ ಬಿತ್ತುದು, ಅದ್ರ ಮೇಲೆ ಹುಡಿ ಗೊಬ್ಬರ ಪುನೊಮ್ಮೆ ಹಾಕುದು. ಹಾಗೆ ಹಾಕಿ ಪೈಪ್ನಲ್ಲಿ ನೀರು ಬಿಡುದು ಹನಿ ಹನಿ ಹನಿ ಹನಿ ಹಾಗೆ ಸ್ವಲ್ಪ ದಿವಸ. ಅಂದ್ರೆ ಈಗ ಮಳೆಗಾಲ ಶುರು ಆಗುದಕ್ಕೆ ಮೊದಲೇ ಇದು ರೆಡಿ ಮಾಡಿಕೊಳ್ತೇವೆ. ಜೋರು ಮಳೆ ಬಂದ್ರೆ ಮೇಲೆ ಮೇಲೊಂದು ಪ್ಲಾಸ್ಟಿಕ್ ಹಾಕಿ ಪ್ಲಾಸ್ಟಿಕ್ ಹಾಕ್ತೇವೆ, ಇಲ್ದಿದ್ರೆ ಅದೆಲ್ಲ ನೀರು ಹೆಚ್ಚಾಗಿ ಎಲ್ಲ ಹುಡಿ ಗೊಬ್ಬರ ಅಲ್ಲ ಅದು ಹೋಗ್ತದೆ. ಅದಕ್ಕೆ ಮತ್ತೆ ಮಳೆ ಹೋದ ನಂತರ ಅದನ್ನು ತೆಗೆಯೋದು. ಹೌದು. ಈಗ ಭತ್ತದ ಗದ್ದೆಯಲ್ಲಿ ನವಿಲು ಹಂದಿನ ಕಾಟ ಎಲ್ಲ ಉಂಟು? ಹಂದಿ ಇತ್ತು ಮುಂಚೆ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಮ್ಮಿ ಆಗಿದೆ ಹಂದಿ, ನವಿಲು ಜಾಸ್ತಿ ಉಂಟು. ಅದಕ್ಕೆ ನಾನು ಒಂದು ಇದುಂಟಲ್ಲ ಬಳೆ ಇಡೀ ಗದ್ದೆಗೆ ನನಗೆ ಒಂದು ಸಾಮಾನ್ಯ ಒಂದು 6-7 ಸಾವಿರ ರೂಪಾಯಿ ಆಗ್ತದೆ. ಅದಕ್ಕೆ ಸುತ್ತ ಕಟ್ಟೋದು, ಇಲ್ಲದ ಯಾರು ಓಡಿಸೋದು ಅದನ್ನು? ಅದಕ್ಕೆ ನವಿಲು ತಡೀಬಹುದು ಇದಕ್ಕೆ ತಡೀಲಿಕ್ಕೆ ಆಗ್ತದೆ. ಆದ್ರೆ ಅದು ಅದು ಎತ್ತರ ಒಂದಾಳು ತರಬೇಕು ನೆಲದಿಂದ. ಅದು ಸಣ್ಣ ಸಣ್ಣ ತೂತಿದ್ದದ್ದು, ಅದು ದೊಡ್ಡ ತೂತಿದ್ದ ಅದಕ್ಕೆ ಹಾವೆಲ್ಲ ಹೋಗಿ ಸಿಕ್ಕಿ ಬಿಡ್ತದೆ. ಇದಕ್ಕೆ ಏನಾಗುದಿಲ್ಲ, ಹಾವಿಗೆ ಏನ್ ತೊಂದರೆ ಆಗುದಿಲ್ಲ. ಈಗ ಒಂದ್ಸತಿ ಬಲೆ ಹಾಕಿದ್ರೆ ಒಂದೇ ವರ್ಷಕ್ಕೂ ಮತ್ತೆ ಇಲ್ಲ, ಅದನ್ನು ಗದ್ದೆ ಕೊಯ್ಲು ಆದ್ಮೇಲೆ ತೆಗಿತೇವೆ. ಒಂದೆರಡು ಮೂರು ವರ್ಷ ಬರ್ತದೆ, ಜಾಗ್ರತೆ ಮಾಡಿ ಇಟ್ರೆ ಎರಡು ಮೂರು ವರ್ಷ ಬರ್ತದೆ. ಮತ್ತೆ ನವಿಲು ಹಾರಿ ಕೂತ್ಕೊಳ್ಳುದಿಲ್ಲ ಗದ್ದೆಯಲ್ಲಿ, ಹಾರಿ ಬಂದು ಕೂತ್ಕೊಳ್ಳುದು ಬಹಳ ಕಡಿಮೆ, ನಡ್ಕೊಂಡೇ ಬರುದು. ಹಾಗಾಗಿ ಸುತ್ತಮುತ್ತ ಯಾವ್ದು ಮರ ಇರಬಾರ್ದು, ಸುತ್ತಮುತ್ತ ಮರ ಇದ್ರೆ ಸ್ವಲ್ಪ ಅದ್ರಲ್ಲಿ ಕೂತು ಹಾರಿ ಕೂತ್ಕೊಳ್ಳುದು ಉಂಟು. ಇಲ್ಲ ಈಗ ಭತ್ತಕ್ಕೆ ಏನೇನು ಈ ಹುಳ ಹುಪ್ಪಟೆಗಳು ಕೀಟಗಳೆಲ್ಲ ಬರ್ತವೆ? ಹುಳ ಎಲ್ಲ ಗಂಟು ಹುಳ ಬರ್ತದೆ, ಮತ್ತೆ ಅದು ಉಳಿ ಮಡಚಿ ಬಿಳಿ ಆಗುದು ಒಂದು ಹುಳ ಉಂಟು, ಮತ್ತೆ ಕಂಡೆ ಅದ್ರದ ಬುಡಕ್ಕೆ ಒಂದು ಬೇರೆ ಹುಳ ಉಂಟು, ಹಾಗೆಲ್ಲ ಉಂಟು. ಆದ್ರೆ ಕಾರ್ತಿಗೆ ಕಮ್ಮಿ, ಕಾರ್ತಿ ಸಾಗುಳಿಗೆ ಕಡಿಮೆ, ಸುಗ್ಗಿದ್ದಕ್ಕೆ ಜಾಸ್ತಿ. ಈ ಹುಳ ಹುಪ್ಪಟ್ಟು ಬಂದ್ರೆ ಏನ್ ಮಾಡ್ತೀರಿ? ಅದಕ್ಕೆ ಏನಾದ್ರೂ ಔಷಧ ಎಲ್ಲಾದ್ರೂ ನಮ್ಗೆ ನಾನು ಕಾರ್ತಿ ಹೌದು ಕೊಡ್ತಾರೆ. ನಾನು ಕಾರ್ತಿಗೆ ಅದನ್ನ ಎಲ್ಲ ಹಾಕೋದು ಕಮ್ಮಿ, ಬರೋದಿಲ್ಲ ಹುಳ ಅಷ್ಟು ನಮ್ದು. ಹೌದು, ಬೆಂಕಿ ರೋಗ ಬರ್ತದ? ಬೆಂಕಿ ರೋಗ ಸಹ ಬರ್ತದೆ, ಅದಕ್ಕೆ ಔಷಧ ಕೊಡ್ತಾರೆ. ಈಗ ಒಂದು ಎಕರೆಯಲ್ಲಿ ಭತ್ತದ ಕೃಷಿ ಮಾಡಿದ್ರೆ ಎಷ್ಟು ಇಳುವರಿ ಸಿಗ್ತದೆ ನಿಮಗೆ? ನಮ್ಗೆ ಅದೇ ಹೇಳಿದಲ್ವಾ, ಒಂದು ಸಾಮಾನ್ಯ ಒಂದು ಒಳ್ಳೇದು ಬಂದ್ರೆ ಒಂದು 30 ಮುಡಿ ಅಕ್ಕಿ ಆಗ್ತದೆ, ಒಳ್ಳೇದು ಬಂದ್ರೆ. ಇಲ್ದಿದ್ರೆ ಒಂದು 25 ಹೀಗೆ 25 ಮುಡಿ ಹೀಗೆ ಬರ್ತದೆ. ಆಮೇಲೆ ವೀಳ್ಯದಲ್ಲಿ ಕೃಷಿ ಮಾಡಿದ್ರಿ, ಮತ್ತೆ ತರಕಾರಿ ಕೃಷಿ ಕೂಡ ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ ಸ್ವಲ್ಪ. ತರಕಾರಿ ಸ್ವಲ್ಪ ಅಲಸಂದೆ ಬೆಂಡೆ ಮತ್ತೆ ಬಸಳೆ ಇದೆಲ್ಲ ಮಾಡ್ತಿದ್ದೇನೆ. ಸ್ವಲ್ಪ ಮನೆ ಖರ್ಚಾಗಿ ಸ್ವಲ್ಪ ಉಳಿತದೆ, ಅದು ಹೊರಗೆ ಕೊಡ್ತೇನೆ. ಮತ್ತೆ ಅದು ನಾವು ಏರಿ ತೆಗೆದು ಈಗ ಏರಿ ತೆಗೆದು ಅದಕ್ಕೆ ಸ್ವಲ್ಪ ಹುಡಿ ಗೊಬ್ಬರ ಎಲ್ಲ ಹಾಕಿ ಬೀಜ ಹಾಕಿ ಸುಡ್ಮಣ್ಣು ಸಹ ಸ್ವಲ್ಪ ಹಾಕ್ತೇವೆ, ಅದು ಒಳ್ಳೇದಾಗ್ತದೆ ಸುಡ್ಮಣ್ಣು ಹಾಕಿದ್ರೆ. ಹಾಗೆ ಹಾಕಿ ನೀರು ಎರಡು ಸಲ ನೀರು ಬಿಟ್ಟರೆ ಒಳ್ಳೇದು, ಸ್ವಲ್ಪ ಸ್ವಲ್ಪ ಒಳ್ಳೆ ಹೌದೌದು ಎರಡು ಸಲ ಬಿಟ್ಟರೆ ಒಳ್ಳೇದು, ಅದು ಹನಿ ಹನಿ ಆಗಿ ಬಿಡುವುದು ನಾವು. ಹೌದು, ವೀಳ್ಯದೆಲೆ ವೀಳ್ಯದೆಲೆ ಒಂದು ಇತ್ತು ನನ್ನ ಹತ್ರ, ಈಗ ಸ್ವಲ್ಪ ಈ ಕಾಳು ಮೆಣಸಿಗೆ ಒಂದು ರೋಗ ಬಂದು ಈ ಸಲ ಹೋಗಿದ್ದೆ. ಸ್ವಲ್ಪ ಸ್ವಲ್ಪ ಉಂಟು ಅಷ್ಟೇ, ಮುಕ್ಕಾಲು ಹಚ್ಚಿ ಹೋಯ್ತು ಕೊಲೆ ರೋಗ, ಅದಕ್ಕೇನು ಔಷಧ ಇಲ್ಲ. ಈಗ ಬುಡದಿಂದಲೇ ಬುಡದಿಂದಲೇ ಗಂಟು ಗಂಟೆ ಕೆಳಗೆ ಬೀಳುದು. ಹೌದು, ಒಳ್ಳೇದು. ಭೋಜ ಮಡಿವಾಳವರೇ, ಸಾಂಪ್ರದಾಯಿಕವಾಗಿ ನೀವು ಕಳೆದ 50 ವರ್ಷದಿಂದ ಭಜನೆಯನ್ನ ನೀವು ಮಾಡ್ಕೊಂಡು ಬಂದಿದ್ರಿ, ಯುವಕರಿಗೂ ಕೂಡ ಭಜನೆಯನ್ನ ಹೇಳಿಕೊಡ್ತಾ ಇದ್ರಿ, ಜೊತೆಗೆ ಸಾಂಪ್ರದಾಯಿಕವಾಗಿ ಅಕ್ಕಿ ಮುಡಿಯನ್ನ ಕಟ್ಟುವಂತಹ ಒಂದು ಕಲೆ ಅದನ್ನು ಕೂಡ ನೀವು ಮುಂದುವರಿಸ್ತಾ ಇದ್ದೀರಿ, ಯುವಕರಿಗೆ ತರಬೇತಿ ಕೊಡ್ತಾ ಇದ್ರಿ. ಬಹಳ ಸಂತೋಷ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಅಕ್ಕಿ ಮುಡಿ ಕಟ್ಟುವ ಅನುಭವ ಕುರಿತು ಅಜಕಾರು ಪರಂಪರೆ ಬೆಟ್ಟುವಿನ ಭೋಜ ಮಡಿವಾಳ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित 55 रुपए से 200 रुपए की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಈಗ ಕೇಳಿ ಕೃಷಿ ಮಾಹಿತಿ. ಕೇಳುಗರೆ, ಬಾಳೆಯು ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಇತರ ಎಲ್ಲ ಹಣ್ಣುಗಳಲ್ಲಿ ಅತಿ ಹೆಚ್ಚು ಸ್ವಾದಿಷ್ಟವಾದಂತಹ ಹಣ್ಣು ಅಂತಂದರೆ ಅದು ಬಾಳೆಹಣ್ಣು. ನಮ್ಮ ದೇಶದಲ್ಲಿ ಬಾಳೆಹಣ್ಣಿಗೆ ಪ್ರಮುಖವಾದಂತಹ ಸ್ಥಾನ ಇದೆ. ತೆಂಗನ್ನು ಕಲ್ಪವೃಕ್ಷ ಅಂತ ಕರೆದ್ರೆ ಬಾಳೆಹಣ್ಣನ್ನು ಕಾಮಧೇನು ಎನ್ನುವುದಾಗಿಯೂ ಕೂಡ ಕರೆಯುವುದಿದೆ. ಹಣ್ಣಿನ ಬೆಳೆಗಳ ವಿಸ್ತೀರ್ಣದಲ್ಲಿ ಎರಡನೆಯ ಸ್ಥಾನದಲ್ಲಿದ್ದು ಹಣ್ಣು ಬೆಳೆಯುವ 20% ಭಾಗವನ್ನು ಬಾಳೆ ಬೆಳೆ ಆಕ್ರಮಿಸಿಕೊಳ್ಳುತ್ತದೆ. ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಬಾಳೆಹಣ್ಣು ಒಂದು ಪ್ರಮುಖವಾದಂತಹ ಹಣ್ಣಿನ ಬೆಳೆ. ಮುಖ್ಯವಾಗಿ ಚಿಕ್ಕಮಗಳೂರು, ಹಾಸನ, ಕೋಲಾರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮೈಸೂರು ಈ ಜಿಲ್ಲೆಗಳಲ್ಲಿ ಈ ಬೆಳೆಯನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಬಾಳೆಯನ್ನು ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡು ಮಣ್ಣಿನಿಂದ ಹಿಡಿದು ಆಳವಾದ ಕಪ್ಪು ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೀಬಹುದು. ತೇವಾಂಶವನ್ನು ಹೆಚ್ಚು ಕಾಲ ಕಾಯ್ದಿಟ್ಟುಕೊಳ್ಳುವಂತಹ, ಹೆಚ್ಚು ಸಾವಯವ ವಸ್ತುವನ್ನು ಹೊಂದಿರುವಂತಹ ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ಬಾಳೆಯನ್ನು ನೀರಾವರಿ ಅನುಕೂಲ ಇರುವ ಎಲ್ಲ ಕಡೆಯೂ ಕೂಡ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಚಳಿಗಾಲವನ್ನು ಹೊರತುಪಡಿಸಿ ಬಾಳೆಯನ್ನು ವರ್ಷದ ಯಾವುದೇ ಕಾಲದಲ್ಲಿ ನಾಟಿ ಮಾಡಬಹುದು. ಜೂನ್ ಜುಲೈ ತಿಂಗಳು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯವಾಗಿದೆ. ಬಾಳೆ ಬೆಳೆಯಲ್ಲಿ ಸುಮಾರು 50 ಹೆಚ್ಚು ತಳಿಗಳನ್ನು ಗುರುತಿಸಬಹುದು. 10-12 ತಳಿಗಳನ್ನು ವಾಣಿಜ್ಯವಾಗಿ ಬೆಳೆಯಲಾಗ್ತಾ ಇದೆ. ಉತ್ತಮವಾದ ತಳಿಗಳ ವಿವರವನ್ನು ಕೊಡುವುದಿದ್ರೆ, ರೋಬಸ್ಟ ತಳಿ, ಇದು ಸಾಧಾರಣ ಎತ್ತರದ ಅಧಿಕ ಇಳುವರಿಯನ್ನು ನೀಡುವಂತಹ ಕ್ಯಾವೆಂಡಿಶ್ ಗುಂಪಿಗೆ ಸೇರಿದ ತಳಿ. ಇದು ಅಧಿಕ ಇಳುವರಿ ಕೊಡುವುದೇ ಅಲ್ಲದೆ ದೊಡ್ಡ ಗಾತ್ರದ ಗೊನೆಯನ್ನು ಬಿಡುತ್ತದೆ. ಗೊನೆಯು ಸಾಮಾನ್ಯವಾಗಿ 11-12 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಹಣ್ಣುಗಳು ಉತ್ಕೃಷ್ಟವಾಗಿ ಮಧ್ಯಮದಿಂದ ದೊಡ್ಡ ಗಾತ್ರವಿದ್ದು ನೇರವಾಗಿರುತ್ತವೆ. ಈ ತಳಿಗೆ ಪನಾಮಾ ಸೊರಗು ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿ ಕೂಡ ಇದೆ. ಈ ತಳಿಯನ್ನು ಹೆಚ್ಚು ವಿಸ್ತಾರವಾದಂತಹ ಪ್ರದೇಶದಲ್ಲಿ ಲಾಭದಾಯಕವಾಗಿ ಬೆಳೆಯಬಹುದು. ಗಿಡ್ಡ ಕ್ಯಾವೆಂಡಿಶ್ ಅಥವಾ ಡ್ವಾರ್ಫ್ ಕ್ಯಾವೆಂಡಿಶ್, ಇದು ಒಂದು ಜನಪ್ರಿಯವಾದಂತಹ ತಳಿ. ಇದರ ಗಿಡಗಳು ಸುಮಾರು 1.8 ಮೀಟರ್ ಅಂದರೆ ಸುಮಾರು 6 ಅಡಿ ಎತ್ತರಕ್ಕೆ ಬೆಳೀತದೆ. ಹೆಚ್ಚು ಗಾಳಿ ಮತ್ತು ಉಷ್ಣ ವಾತಾವರಣವನ್ನು ಇದು ಸಹಿಸಿಕೊಳ್ಳಬಲ್ಲದು. ಇದರ ಹಣ್ಣುಗಳು ರೋಬಸ್ಟ ಬಾಳೆಗಿಂತ ಸ್ವಲ್ಪ ಚಿಕ್ಕದಾಗಿದ್ದು ತುದಿಯಲ್ಲಿ ಬಾಗಿರ್ತವೆ. 30-50 ಕಿಲೋಗ್ರಾಂ ಭಾರದ ದೊಡ್ಡ ಗೊನೆಗಳನ್ನು ಇದು ಬಿಡಬಲ್ಲದು. ಗೊನೆಯು ಸುಮಾರು 10-11 ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಗೊನೆಗಳಲ್ಲಿ ತಲಾ 120-280 ಹಣ್ಣುಗಳಿರ್ತವೆ. ಚಳಿಗಾಲದಲ್ಲಿ ಕೊಯ್ಲು ಮಾಡಿದ ಕಾಯಿಗಳು ಹಣ್ಣಾದರೂ ಹಸಿರಾಗಿಯೇ ಇರ್ತವೆ. ಬೇಸಿಗೆಯಲ್ಲಿ ಹಣ್ಣಿನ ಬಣ್ಣ ಹಳದಿಯಾಗಿರುತ್ತದೆ. ಇದನ್ನು ಪಚ್ಚೆ ಬಾಳೆ ಎಂದಲೂ ಕೂಡ ಕರೀತಾರೆ. ಗ್ರ್ಯಾಂಡ್ 9 ಅಥವಾ G9 ಎನ್ನುವಂತಹದ್ದು ಮಧ್ಯಮ ಎತ್ತರದ ತಳಿಯಾಗಿದ್ದು ಕ್ಯಾವೆಂಡಿಶ್ ಗುಂಪಿಗೆ ಸೇರಿದೆ. ಹಣ್ಣುಗಳ ಗಾತ್ರ ರೋಬಸ್ಟಾಗಿಂತ ಹೆಚ್ಚು ದೊಡ್ಡದಾಗಿರುತ್ತದೆ. ಹಣ್ಣು ನೇರವಾಗಿ ಇದ್ದು ಗೊನೆಯು ಸಿಲಿಂಡರ್ ಆಕಾರವಾಗಿರ್ತದೆ. ರಫ್ತು ಮಾಡುವುದಕ್ಕೆ ಹೆಚ್ಚು ಸೂಕ್ತವಾದಂತಹ ತಳಿಯಾಗಿದೆ. ಈ ತಳಿಯು ಪನಾಮಾ ಸೊರಗು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಏಲಕ್ಕಿ ಬಾಳೆ, ಇದು ಹೆಚ್ಚು ಜನಪ್ರಿಯವಾದಂತಹ ತಳಿ. ಈ ತಳಿಯ ಕೃಷಿಯಲ್ಲಿ ಹೆಚ್ಚು ಜನರು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಮುಖ್ಯವಾಗಿ ಅಡಿಕೆ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ಇದನ್ನು ಬೆಳೆಯಲಾಗ್ತಾ ಇದೆ. ಈ ಬೆಳೆಯು ಸುಮಾರು 13-14 ತಿಂಗಳುಗಳಲ್ಲಿ ಕಟಾವಿಗೆ ಬರುತ್ತದೆ. ಗಿಡಗಳು ಅಧಿಕ ಎತ್ತರ ಹೊಂದಿದ್ದು ಕಾಂಡವು ಹಳದಿ ಹಸಿರು ಬಣ್ಣಗಳಿಂದ ಕೂಡಿರುತ್ತದೆ. ಪ್ರತಿ ಗೊನೆಯಲ್ಲಿ ಸುಮಾರು 7-8 ಚಿಪ್ಪುಗಳಿದ್ದು ಪ್ರತಿ ಚಿಪ್ಪಿನಲ್ಲಿ 10-12 ಹಣ್ಣುಗಳಿರುತ್ತವೆ. ಹಣ್ಣುಗಳು ಚಿಕ್ಕದಾಗಿದ್ದು ಹಳದಿ ಬಣ್ಣದ ತೆಳುವಾದ ಸಿಪ್ಪೆಯನ್ನು ಹೊಂದಿರುತ್ತವೆ. ತಿರುಳು ಕೆನೆ ಬಣ್ಣವಿದ್ದು ರಸವತ್ತಾಗಿ ರುಚಿಯಲ್ಲಿ ತುಂಬ ಮಧುರವಾಗಿರುತ್ತದೆ. ತಿರುಳು ಗಟ್ಟಿಯಾಗಿರುವುದರಿಂದ ಶೇಖರಣಾ ಗುಣಮಟ್ಟ ಉತ್ತಮವಾಗಿರುತ್ತದೆ. ಈ ತಳಿಯನ್ನು ಏಕ ಬೆಳೆಯಾಗಿಯೂ ಹಾಗೂ ಮಿಶ್ರ ಬೆಳೆಯಾಗಿಯೂ ಕೂಡ ಬೆಳೆಯಬಹುದು. ಚಂದ್ರಬಾಳೆ ಅಥವಾ ಕೆಂಬಾಳೆ, ಗಿಡಗಳು ಸುಮಾರು 3.5-4.5 ಮೀಟರ್ ಎತ್ತರಕ್ಕೆ ಬೆಳೀತದೆ. ಕಾಂಡವು ಹಸಿರುಯುಕ್ತ ಕಂದು ಬಣ್ಣವಿದ್ದು ಸುಮಾರು 4 ಮೀಟರ್ ಎತ್ತರಕ್ಕೆ ಬೆಳೀತದೆ. ಎಲೆಗಳು ಅಗಲವಾಗಿರ್ತವೆ ಮತ್ತು ಗಿಡಗಳಲ್ಲಿ ಸುಮಾರು 37 ಎಲೆಗಳಿರ್ತವೆ. ಬೆಳೆಯ ಕಾಲಾವಧಿ ಸುಮಾರು 18 ತಿಂಗಳು. ಹೂಗುಚ್ಛದ ತೊಟ್ಟು ಸುಮಾರು 10-35 ಸೆಂಟಿಮೀಟರ್ ಉದ್ದವಿದ್ದು ರೋಮಭರಿತವಾಗಿರ್ತವೆ. ಗೊನೆಯು ಕಾಂಡದ 45 ಕೋನದಲ್ಲಿರ್ತದೆ. ಗೊನೆಯಲ್ಲಿ ಸುಮಾರು 5-7 ಚಿಪ್ಪುಗಳಿದ್ದು ಅವುಗಳಲ್ಲಿ ತಲಾ 10-15 ಕಾಯಿಗಳಿರ್ತವೆ. ನೇಂದ್ರನ್ ಅಡಿಗೆಗೆ ಮತ್ತು ತಿನ್ನುವುದಕ್ಕೆ ಯೋಗ್ಯವಾದಂತಹ ತಳಿ. ಇದರಲ್ಲಿ ಹಣ್ಣುಗಳು ಸುಮಾರು 1 ಅಡಿಯಷ್ಟು ಉದ್ದವಾಗಿದ್ದು ಗೇಣುಗಳಿಂದ ಕೂಡಿರ್ತವೆ. ತಿರುಳು ರುಚಿಯಾಗಿರುತ್ತದೆ. ಚಿಪ್ಸ್ ಮಾಡುವುದಕ್ಕೆ ಸೂಕ್ತವಾದಂತಹ ತಳಿಯಾಗಿದೆ. ಬಾಳೆ ಬೆಳೆಯಲ್ಲಿ ಸಸ್ಯಾಭಿವೃದ್ಧಿಯನ್ನು ಕಂದು ಅಥವಾ ಗೆಡ್ಡೆಗಳ ಮೂಲಕ ಮಾಡಬಹುದು. ಕತ್ತಿ ಕಂದು ಗಟ್ಟಿಯಾದ ಮತ್ತು ಉದ್ದವಾದ ಬುಡವನ್ನು ಹೊಂದಿದ್ದು ತುದಿಯ ಕಡೆಗೆ ಚಿಕ್ಕದಾಗುತ್ತಾ ಹೋಗಿ ತುದಿಯಲ್ಲಿ ಕತ್ತಿಯ ಆಕಾರದ 1-2 ಎಲೆಗಳನ್ನು ಹೊಂದಿ ಶಂಕಾಕೃತಿಯನ್ನು ಹೋಲ್ತವೆ. ಇವು ತಾಯಿಗಿಡದ ಬುಡದಲ್ಲಿ ಓರೆಯಾಗಿ ಬೆಳೆದಿದ್ದು ಶಕ್ತಿಯುತವಾಗಿರ್ತವೆ. ಇವು ಶೀಘ್ರವಾಗಿ ಬೆಳೆದು ಫಲಕ್ಕೆ ಬರುತ್ತವೆ. ಈ ಕಂದುಗಳು ನಾಟಿಗೆ ಸೂಕ್ತವಾಗಿದೆ. ಇನ್ನೊಂದು ರೀತಿಯ ಕಂದುಗಳು ಅಂತಂದರೆ ನೀರು ಕಂದುಗಳು. ಸಣ್ಣದಾಗಿದ್ದು ಗಟ್ಟಿಯಾಗಿರುವುದಿಲ್ಲ ಮತ್ತು ಎಲೆಗಳು ಪ್ರಾರಂಭದಲ್ಲಿ ಅಗಲವಾಗಿರ್ತವೆ. ಈ ಕಂದುಗಳು ನಾಟಿಗೆ ಅಷ್ಟೊಂದು ಸೂಕ್ತವಲ್ಲ. ಒಂದು ವೇಳೆ ನಾಟಿ ಮಾಡಿದ್ದಾದರೆ ಅವು ನಿಧಾನವಾಗಿ ಬೆಳೆದು ಫಸಲಿಗೆ ಬರುವುದಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಗೊನೆಗಳು ಕೂಡ ಉತ್ತಮ ದರ್ಜೆಯದ್ದಾಗಿರುವುದಿಲ್ಲ. ನಾಟಿಗೆ ಕತ್ತಿ ಕಂದುಗಳ ಬಳಕೆ ಅತಿ ಮುಖ್ಯ. ಇದಲ್ಲದೆ ಅಂಗಾಂಶ ಕೃಷಿ ವಿಧಾನದಿಂದ ವೃದ್ಧಿಪಡಿಸಿದ 3.5 ತಿಂಗಳು ಅವಧಿಯ ಗಿಡಗಳನ್ನು ನಾಟಿಗೆ ಬಳಸಬಹುದು. ಕಂದುಗಳನ್ನು ನಾಟಿಗೆ ಬಳಸುವುದಾದರೆ ಸುಮಾರು 3/4-1 ಕಿಲೋಗ್ರಾಂ ತೂಕದ ಗೆಡ್ಡೆ ಕಂದುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಗೆಡ್ಡೆಗಳನ್ನು ತೂಕದ ಆಧಾರದ ಮೇರೆಗೆ ವಿಂಗಡಿಸಿ ಒಂದೇ ಗಾತ್ರವಿರುವ ಗೆಡ್ಡೆಗಳನ್ನು ಒಂದು ಕ್ಷೇತ್ರಗಳಲ್ಲಿ, ಅಂದರೆ ಹೆಚ್ಚಿನ ತೂಕವಿರುವ ಗೆಡ್ಡೆಗಳನ್ನು ಒಂದು ಕಡೆ ಮತ್ತು ಕಡಿಮೆ ತೂಕವಿರುವ ಗೆಡ್ಡೆಗಳನ್ನು ಇನ್ನೊಂದು ಕಡೆ ಪ್ರತ್ಯೇಕವಾಗಿ ನಾಟಿ ಮಾಡುವಂತಹದ್ದು ಒಳ್ಳೆಯದು. ನೆಲವನ್ನು 2-3 ಬಾರಿ ಉಳುಮೆ ಮಾಡಿ ಕಳೆಗಳನ್ನು ತೆಗೆದು ಮಟ್ಟಸ್ ಮಾಡಬೇಕು. ತಳಿಗೆ ತಕ್ಕಂತೆ ಗುಣಿಗಳನ್ನು ತೆಗೆಯುವುದಕ್ಕೆ ಗುರುತುಗಳನ್ನು ಮಾಡಬೇಕು. ಸಾಲಿನ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಬೇಕಾಗಿರುವಂತಹ ಅಂತರವನ್ನು ಪಾಲಿಸಬೇಕಾಗ್ತದೆ. ಕ್ಯಾವೆಂಡಿಶ್ ಅಥವಾ ಪಚ್ಚೆಬೇಳೆ ಆದರೆ ಸುಮಾರು 1.8 ಮೀಟರ್ ಅಂತರ ಬೇಕು. ಪ್ರತಿ ಎಕರೆಗೆ ಸುಮಾರು 1230 ಗಿಡಗಳನ್ನು ನೆಡಬಹುದು. ರೋಬಸ್ಟ ತಳಿಯಾದರೆ 2.2 ಮೀಟರ್ ಹಾಗೂ 1.8 ಮೀಟರ್ ಅಗಲ, ಎಕರೆಗೆ ಸುಮಾರು 900 ಗಿಡಗಳು. ಇತರೆ ತಳಿಗಳಿಗಾದರೆ 2 ಮೀಟರ್ ಅಂತರವನ್ನು ಪಾಲಿಸಿದರೆ ಒಂದು ಎಕರೆಗೆ ಸುಮಾರು 900 ಗಿಡಗಳನ್ನು ನಾಟಿ ಮಾಡಬಹುದು. ಪ್ರತಿ ಗಿಡಕ್ಕೆ ವಾರ್ಷಿಕವಾಗಿ 200 ಗ್ರಾಂ ಸಾರಜನಕ, 100 ಗ್ರಾಂ ರಂಜಕ ಮತ್ತು 300 ಗ್ರಾಂ ಪೊಟ್ಯಾಷ್ ಒದಗಿಸುವಂತಹ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಸಾರಜನಕವನ್ನು ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ರೂಪದಲ್ಲಿ ಕೊಡಬಹುದು. ರಂಜಕವನ್ನು ಸೂಪರ್ ಫಾಸ್ಫೇಟ್ ರೂಪದಲ್ಲಿ ಮತ್ತು ಪೊಟ್ಯಾಷನ್ನು ಮ್ಯೂರೇಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ಕೊಡಬಹುದು. ಈ ಮೂರು ಗೊಬ್ಬರಗಳು ಸಿಗದೇ ಇದ್ದಾಗ ಕಾಂಪ್ಲೆಕ್ಸ್ ಅಥವಾ ಸಂಯುಕ್ತ ರಸಗೊಬ್ಬರಗಳನ್ನು ನಮೂದಿಸಿದ ಸಾರಜನಕ, ರಂಜಕ ಹಾಗೂ ಪೊಟ್ಯಾಷ್ ಪ್ರಮಾಣಕ್ಕೆ ಅನುಗುಣವಾಗಿ ಕೊಡಬೇಕಾಗ್ತದೆ. ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳು ಬೇರಿನಿಂದ ಮಾತ್ರವೇ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. ಆದರೆ ಎಲೆಗಳ ಮೇಲೆ ಸಿಂಪರಣೆಯ ಮೂಲಕ ವಿವಿಧ ಪೋಷಕಾಂಶಗಳನ್ನು ಸಿಂಪರಣೆ ಮಾಡಿದಾಗಲೂ ಅದರ ಪ್ರಯೋಜನವು ಸಸ್ಯಗಳಿಗೆ ಆಗ್ತದೆ. ಈ ಬಗ್ಗೆ ರೈತರು ಗಮನಹರಿಸಬಹುದು. ಎಲೆಗಳ ಮೇಲೆ ಲಘು ಪೋಷಕಾಂಶ ಅಥವಾ ಬಾಳೆ ಸ್ಪೆಷಲ್, ಇದರ ಸಿಂಪರಣೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರು ಅಭಿವೃದ್ಧಿಪಡಿಸಿರುವ ಬಾಳೆ ಸ್ಪೆಷಲ್ ಲಘು ಪೋಷಕಾಂಶಗಳನ್ನು ಒಳಗೊಂಡಂತಹ ಸತು 3%, ಬೋರಾನ್ 0.5%, ಕಬ್ಬಿಣ 0.5%, ಮ್ಯಾಂಗನೀಸ್ 0.2%, ಕಾಪರ್ 0.1%, ಸುಮಾರು 75 ಗ್ರಾಂ ಪುಡಿಯನ್ನು, ಒಂದು ಶ್ಯಾಂಪು ಸ್ಯಾಷೆಯ ಮತ್ತು ಒಂದು ನಿಂಬೆಹಣ್ಣಿನ ರಸವನ್ನು 15 ಲೀಟರ್ ನೀರಿನಲ್ಲಿ ಕರಗಿಸಿ 5 ಸಿಂಪರಣೆಗಳನ್ನು ಕೊಡಬಹುದು. ಮೊದಲನೆಯ ಸಿಂಪರಣೆಯ ನಾಟಿ ಮಾಡಿದ 5 ತಿಂಗಳ ನಂತರ, ಉಳಿದ ಸಿಂಪರಣೆಗಳು 6, 7 ಮತ್ತು 8 ತಿಂಗಳ ನಂತರ ಕೊಡಬೇಕಾಗ್ತದೆ. ಹೂಗೊನೆ ಬಂದ ನಂತರ ತಿಂಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಕೊಡಬೇಕು. ಸಿಂಪರಣೆಯನ್ನು ಬೆಳಿಗ್ಗೆ 6-11 ಗಂಟೆಗಳ ಒಳಗಾಗಿ ಅಥವಾ ಸಂಜೆ 4-6:30 ಗಂಟೆಯ ಒಳಗಡೆ ಕೊಡಬೇಕಾಗ್ತದೆ. ಈ ಪದ್ಧತಿಯನ್ನು ರೈತರು ಅನುಸರಿಸಿದೇ ಆದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 15-20% ಹೆಚ್ಚುವರಿ ಇಳುವರಿಯನ್ನು ಪಡೆಯಬಹುದು. ಗಾಳಿ ಹೆಚ್ಚಾಗಿ ಬೀಸುವಂತಹ ಪ್ರದೇಶಗಳಲ್ಲಿ ಕಂದುಗಳನ್ನು ನಾಟಿ ಮಾಡಿದ ಕೆಲವೇ ದಿನಗಳ ನಂತರ ಅಗಸೆ, ಗ್ಲಿರಿಸೀಡಿಯಾ ಅಥವಾ ಸಿಸ್ಬೇನಿಯಾ ಬೆಳೆಗಳ ಬೀಜವನ್ನು ತೋಟದ ಸುತ್ತ ಬಿತ್ತಬೇಕು. ಇದರಿಂದ ಒಂದು ರೀತಿಯ ಗಾಳಿ ತಡೆಯನ್ನು ನಿರ್ಮಿಸಬಹುದು. ಬಾಳೆ ಬೆಳೆಗೆ ಬಾಧಿಸುವಂತಹ ಪ್ರಮುಖ ಕೀಟಗಳು ಮತ್ತು ರೋಗಗಳು, ಇವುಗಳ ನಿರ್ವಹಣೆಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವುದಿದ್ರೆ, ಗೆಡ್ಡೆ ಕೊರೆಯುವಂತಹ ಹುಳ ಕಾಸ್ಮೋಪೊಲೈಟಸ್ ಸಾರ್ಡಿಡಸ್, ಇದು ಕಪ್ಪು ಬಣ್ಣದ ಪ್ರೌಢದುಂಬಿಯು ಬೇರಿನ ಮೇಲೆ ಅಥವಾ ಎಲೆಯ ಕವಚದ ಹತ್ತಿರ ಮೂತಿಯ ಸಹಾಯದಿಂದ ಸ್ವಲ್ಪ ರಂಧ್ರವನ್ನು ಮಾಡಿ ಮೊಟ್ಟೆಯನ್ನು ಇಡುತ್ತದೆ. ಮರಿಹುಳು ಗೆಡ್ಡೆಯನ್ನು ಕೊರೆದು ಕೋಶವನ್ನು ತಿನ್ನುವುದರಿಂದ ಗಿಡದ ಬೆಳವಣಿಗೆ ಕುಂಠಿತವಾಗ್ತದೆ. ಇದರ ಹತೋಟಿಗಾಗಿ ಕೀಟರಹಿತ ಆರೋಗ್ಯವಂತ ಗೆಡ್ಡೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಕಂದುಗಳನ್ನು ನೆಡುವ ಮೊದಲು ಮುನ್ಸೂಚನೆಯಾಗಿ 10 ಗ್ರಾಂ ಕಾರ್ಬೋಫ್ಯೂರಾನ್ ಅಥವಾ 5 ಗ್ರಾಂ ಫೋರೇಟ್ ಹರಡುಗಳಿಂದ ಉಪಚರಿಸಬೇಕು. ಗೆಡ್ಡೆಯನ್ನು ಸ್ವಚ್ಛ ಮಾಡಿ 0.05% ಕ್ಲೋರೋಪೈರಿಫಾಸ್ ದ್ರಾವಣದಲ್ಲಿ ಅದ್ದಿ ನಾಟಿಯನ್ನು ಮಾಡಬೇಕು. ನಾಟಿ ಮಾಡಿದ ನಂತರ ಇದರ ಹಾವಳಿ ಕಂಡು ಬಂದಲ್ಲಿ 2 ಮಿಲಿಲೀಟರ್ ಕ್ಲೋರೋಪೈರಿಫಾಸನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಾಂಡದ ಮೇಲೆ ಸಿಂಪರಣೆ ಮಾಡಿ ಗೆಡ್ಡೆಯು ನೆನೆಯುವಷ್ಟು ದ್ರಾವಣವನ್ನು ಮಣ್ಣಿನಲ್ಲಿ ಹಾಕಬೇಕು. ಸಸ್ಯ ಹೇನು ಪೆಂಟಲೋನಿಯಾ ನಿಗ್ರೋ ನರ್ವಾಸ, ಇದು ಪ್ರಾಯದ ಮತ್ತು ಅಪ್ಸರ ಸಸ್ಯ ಹೇನು ಬೆಳೀತಾ ಇರುವಂತಹ ಕುಡಿಗಳಲ್ಲಿ ರಸವನ್ನು ಹೀರುವುದರಿಂದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಇದು ನಂಜು ರೋಗವನ್ನು ಹರಡುವಲ್ಲಿಯೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬಾಧಿತವಾಗಿರುವಂತಹ ಗಿಡಗಳನ್ನು ಸಂಪೂರ್ಣವಾಗಿ ಕಿತ್ತು ನಾಶ ಮಾಡಬೇಕು. ಸುಮಾರು 1.75 ಮಿಲಿಲೀಟರ್ ಡೈಮಿಥೋಯೇಟ್ ಅಥವಾ 1.5 ಮಿಲಿಲೀಟರ್ ಆಕ್ಸಿಡೆಮೆಟಾನ್ ಮಿಥೈಲ್, ಇವುಗಳಲ್ಲಿ ಯಾವುದಾದ್ರೂ ಒಂದು ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ರೋಗಗಳಲ್ಲಿ ಪ್ರಮುಖವಾಗಿ ಪನಾಮ ಸೊರಗು ರೋಗ, ಇದು ಫ್ಯುಸೇರಿಯಂನಿಂದ ಬರುವಂತಹ ರೋಗ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವಂತಹದ್ದು ಇದರ ಪ್ರಮುಖವಾದಂತಹ ಲಕ್ಷಣ. ಕ್ರಮೇಣ ಎಲೆ ತೊಟ್ಟು ಬಾಡಿ ಕುತ್ತಿಗೆ ಹತ್ತಿರ ಮುರಿದು ಜೋತು ಬೀಳ್ತವೆ. ಇಂತಹ ರೋಗ ಪೀಡಿತ ಗಿಡಗಳು ಸೀಳುತ್ತವೆ ಮತ್ತು ದಿಂಡಿನೊಳಗಿನ ನಾಳಗಳು ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ. ಈ ರೋಗವು ಏಲಕ್ಕಿ ಬಾಳೆಯಲ್ಲಿ ಗೊನೆ ಹೊರಡುವ ಸಮಯದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದರ ಹತೋಟಿಗಾಗಿ ಬೆಳೆ ಆವರ್ತನೆಗಾಗಿ ಭತ್ತ ಬೆಳೆಯನ್ನು 2 ವರ್ಷ ಬೆಳಿಬೇಕು. ರೋಗರಹಿತ ಬಿತ್ತನೆ ಗಡ್ಡೆಯನ್ನು ಆರಿಸಿ ನೆಡಬೇಕು. ರೋಗ ಪೀಡಿತ ಗಿಡಗಳು ಕಾಣಿಸಿಕೊಂಡ ಕೂಡಲೇ ಅವುಗಳನ್ನು ಕಿತ್ತು ನಾಶಪಡಿಸಬೇಕು. ಎಲೆಗಳ ಅಂಚಿನಲ್ಲಿ ಹಳದಿಯಾದ ತಕ್ಷಣವೇ ಬ್ಯಾವಿಸ್ಟೀನ್ 1 ಗ್ರಾಂ ಮತ್ತು ಸ್ಯಾಂಡೋವಿಟ್ 0.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಈ ರೋಗವು ಹೆಚ್ಚಾಗಿದ್ದಲ್ಲಿ 6-8 ತಿಂಗಳಲ್ಲಿ ಗೆಡ್ಡೆಯನ್ನು ರಂಧ್ರ ಮಾಡಿ ಅದರಲ್ಲಿ 2% ಕಾರ್ಬೆಂಡಿಸಮ್ ದ್ರಾವಣವನ್ನು ಹಾಕುವಂತಹದ್ದು ಒಳ್ಳೆಯದು. ಹಾಗೆಯೇ ಬಂಚಿ ಟಾಪ್ ಅಥವಾ ಎಲೆಗುಚ್ಚ ರೋಗ, ಇದು ಪ್ರಮುಖವಾದಂತಹ ನಂಜಾಣುವಿನಿಂದ ಬರುವಂತಹ ರೋಗ. ರೋಗದ ಗಿಡಗಳು ತೋಟದಲ್ಲಿ ಕಾಣಿಸಿಕೊಂಡ ಕೂಡಲೇ ಬೇರು ಸಮೇತ ಕಿತ್ತು ನಾಶಪಡಿಸಬೇಕು. ನಂಜು ರೋಗ ಹರಡಲು ಕಾರಣವಾದಂತಹ ಸಸ್ಯಹೀನನ ನಿಯಂತ್ರಿಸುವುದಕ್ಕೆ 0.17 ಮೊನೋಕ್ರೋಟೋಫಾಸ್ ಅಥವಾ 0.2 ಮೆಟಾಸಿಸ್ಟಾಕ್ಸ್ ಇಲ್ಲವೇ ಬೇವಿನ ಮೂಲದ ಕೀಟನಾಶಕವನ್ನು ಸಿಂಪಡಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ವಾವ್, ಹೊಸ ಫ್ರಿಜ್, ಹೊಸ ಡಿಶ್ ವಾಷರ್, ಹೊಸ ಸ್ಮಾರ್ಟ್ ಫೋನ್, ಹೊಸ ಎಸಿ, ಹೊಸ ಎಲ್ಇಡಿ ಟಿವಿ ಕೂಡ. ಏನು, ನೀವಿಬ್ರು ಲಾಟ್ರಿ ಗೆದ್ಬಿಟ್ರಾ? ಏನ್ ಕತೆ? ಅಯ್ಯೋ ಇಲ್ಲ ಇಲ್ಲ, ಹರ್ಷೋತ್ಸವಕ್ಕೆ ಹೋಗಿದ್ವಿ ಅಷ್ಟೇ. ಮತ್ತೆ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡ್ವಿ. ಆಕರ್ಷಕ ಆಫರ್ಸ್, ಕ್ಯಾಶ್ ಬ್ಯಾಕ್, ಗಿಫ್ಟ್ಸ್, ಆನ್ ಸ್ಪಾಟ್ ಫೈನಾನ್ಸಿಂಗ್ ಮತ್ತು ಇಎಂಐಸ್. ನಮ್ಗೆ ಇಷ್ಟ ಇರೋ ಪ್ರಾಡಕ್ಟ್ ಕೊಂಡ್ಕೊಳ್ಳೋದು ತುಂಬಾನೇ ಈಸಿ. ಹರ್ಷೋತ್ಸವ ದ ವರ್ಲ್ಡ್ ಕ್ಲಾಸ್ ಶಾಪಿಂಗ್ ಫೆಸ್ಟಿವಲ್ ಈಗ ಶುರುವಾಗಿದೆ. ಬಹಳಷ್ಟು ಪ್ರಾಡಕ್ಟ್ಸ್ ಮತ್ತು ಬ್ರ್ಯಾಂಡ್ಸ್ ಗಳಿಂದ ಆಯ್ಕೆ ಮಾಡಿ. ವಿಸಿಟ್ ಹರ್ಷ ನೌ. ಬನ್ರಿ ಹರ್ಷೋತ್ಸವಕ್ಕೆ ಹೋಗಿ ನಮ್ಮ ಮನೆನೂ ಟ್ರಾನ್ಸ್ಫಾರ್ಮ್ ಮಾಡೋಣ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 45,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000 35,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 7,500 11,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000 18,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 10,000 ರೂಪಾಯಿ, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,000 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,100 2,850 ರೂಪಾಯಿ, IR8 ಕ್ವಿಂಟಾಲಿಗೆ 2,550 2,850 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 1,700 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 3,900 4,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,700 3,800 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 4,000 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 14,000 19,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 47,000 51,000 ರೂಪಾಯಿ, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 8,300 10,500 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,000 2,400 ರೂಪಾಯಿ, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 2,000 2,400 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 1,600 2,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 3,000 3,600 ರೂಪಾಯಿ. ಇದುವರೆಗೆ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ ಕೇಳಿದ್ದೀರಿ. ಈಗ ಕೇಳಿ ವಿದ್ಯಾಭೂಷಣ ಹಾಡಿರುವ ಭಕ್ತಿಗೀತೆ. ರಾಘವೇಂದ್ರ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ ರಾಘವೇಂದ್ರ ರೋಗಹರಣೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ.